ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ ಯೇ. ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 MHz, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ತಿಮ್ಮಯ್ಯ ಅವರ ಕೃಷಿ ಮತ್ತು ಜೀವನದ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ತಿಮ್ಮಯ್ಯ ಅವರ ಕೃಷಿ ಮತ್ತು ಜೀವನದ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಬಂಡ ಗ್ರಾಮದ ವಯೋವೃದ್ಧರು, ಅನುಭವಸ್ಥರು ಮತ್ತು ಸಾಕಷ್ಟು ಕೃಷಿಯಲ್ಲಿ ಅನುಭವ ಇದೆ, ಜೊತೆಗೆ ಕೃಷಿ ಜೊತೆ ದೈವಿ ಭಕ್ತರು ಅಂತ ಹೇಳ್ಬೋದು. ಇತ್ತೀಚೆಗೆ ಸಾಕಷ್ಟು ಒಂದು ಸ್ಪಿರಿಚುವಾಲಿಟಿಗೆ ಹೋಗ್ತಾ ಇದ್ದಾರೆ. ಇವರು ತಿಮ್ಮಯ್ಯ ಅಂತೇಳಿ 75-78 ವಯೋವೃದ್ಧರು ಅಂತ ಹೇಳ್ಬೋದು. ಬಹಳಷ್ಟು ಅನುಭವ ಇದೆ. ಅವ್ರು ಹೇಳೋ ಮಾತುಗಳನ್ನು ಕೇಳಿದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ದನಗಳಿರ್ಲಿಕ್ಕಂದ್ರೆ ನನಗೆ ನಿದ್ದೆ ಬರೋದಿಲ್ಲ ಅಂತಕ್ಕಂಥ ಒಂದು ಅಭ್ಯಾಸ ಅವ್ರದ್ದು. ಮೊದಲಿಂದಲೂ ದನಗಳ ಜೊತೆ ಬೆಳೆದವರು, ದನ ಸಾಕಾಣಿಕೆಯನ್ನು ಮಾಡಿದವರು, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಕಳು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ. ತಿಮ್ಮಯ್ಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಮತ್ತು ಕೇಳುವರೊಂದಿಗೆ ಹಂಚ್ಕೋತಿದ್ದಾರೆ. ತಿಮ್ಮಯ್ಯವರು ಹೇಳಿ, ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಾಯಿದ್ರು? ಇದೆ ಒಕ್ಕಲ್ತಾನೆ. ನಮ್ಮಪ್ಪ ಒಕ್ಕಲ್ತಾನೆ, ನಾವು ಒಕ್ಕಲ್ತಾನೆ. ಎಷ್ಟಿತ್ತು ನಿಮ್ಮ ಅಪ್ಪ ತಂದೆ ತಾಯಿ ಒಕ್ಕಲ್ತನಕ್ಕೆ ಭೂಮಿ ಅದು ಎಷ್ಟಿತ್ತು ಅವಾಗ? ಅವ್ರು ಹೆಂಗೆ ಮಾಡ್ತಿದ್ರು, ಏನೇನು ದನಗಳನ್ನ ಕಟ್ಕೊಂಡಿದ್ರು ಅವರೆಲ್ಲ? ನಮಗೆ 20 8 ದನಗಳು, ಆಕಳ ಎತ್ತು, 4 6 20. ಆ ಕಾಲದಾಗ ನಾನು 4 ಎಮ್ಮೆ ಬೆದಿಗೆ ಬಂದ್ರೆ ಸತೆ ನನ್ನ ಎಮ್ಮೆ ಆ ಕಡೆ ಹೋಗಿ ಬದಲವ್ರಿಗೆ ಹೋಗ್ಬಾರ್ದು, ನನ್ನ ಎಮ್ಮೆ ನನ್ನ ಕೊನೆ ಆರಬೇಕು. ಅಷ್ಟು ನಾನು ಪ್ರಯೋಗ ಮಾಡಿ ಎಲ್ಲ ಇದಾದಿ ನನ್ನ ಮಗನ ಒಬ್ಬವನ ನನ್ನ ಹೆಣ್ಮಕ್ಳು ತೀರ್ಕೊಂಡು ಹೋಗಿ 29 ಆಯಿತು. ನನ್ನ ಮಕ್ಕಳು 4 2 ವರ್ಷ 1 ವರ್ಷ ಹುಡುಗರು ಹುಟ್ಟು ನನ್ನ ಹೆಣ್ಮಕ್ಳು ತೀರ್ಕೊಂಡು ಹೋಗುವಾಗ ನನ್ನ ಕೂಸು ತೆಲ ಬೂದ ಮೇಲೆ ಬಿತ್ತು. ನಮ್ಮ ಹೆಣ್ಮಕ್ಳು ತೀರ್ಕೊಂಡು ಹೋಗಿಬಿಟ್ರೆ ಒಕ್ಕಲು ಬಿಡ್ಡೆ. ನಮ್ಮ ಹೆಣ್ಮಕ್ಳು ಮಣ್ಣು ಮಾಡಿ ಬಂದ ಮೇಲೆ ನಾನು ಒಕ್ಕಲು ಬಿಟ್ಟು ಕೊಯ್ದೀನಿ. ನನ್ನ ಮಗಳದ್ದು ಕೊಯ್ದು ನನ್ನ ಮಗ ದೊಡ್ಡವನು, ತಾಯಪ್ಪಂಬವನು 4 ಸಣ್ಣವನು 3 ವರ್ಷ, ದೊಡ್ಡ ಹುಡುಗಿ 6 ವರ್ಷ. ಒಂದು ಕೂಸು ನೆಲದ ಮೇಲೆ ಬಿತ್ತು ನಮ್ಮ ಹೆಣ್ಮಕ್ಳು ತೀರ್ಕೊಂಡು ಹೋದ್ರು. ಆಗಲಿದ್ದ ನಾನೇ ಗಂಡ ಸತ್ತಾನ ನಾನೇ ಹೆಂಡತಿ ಬದುಕಿನ ಅಂತಂದು ಬಾಳೆ ಮಾಡಿಕೊಂಡು ಇಲ್ಲಿ ಮಠ ಬಂದಿನಿ. ನೀವೇ ಮಕ್ಕಳಿಗೆ ತಂದೆಯಾಗಿ ತಾಯಿಯಾಗಿ ನೀವೇ ಅವ್ರನ್ನ ಸಾಕಾಣಿಕೆ ಮಾಡಿದ್ರಿ? ಸಾಕಾಣಿಕೆ ಮಾಡಿದ್ರೆ ನಮ್ಮ ತಾಯಿ ಇದ್ಲು. ನಮ್ಮ ತಾಯಿ ಅಂಗನವಾಡಿ ಹಾಯಿ ಕೆಲಸ ಮಾಡ್ತಿದ್ಲು. ಆ ತಾಯಿ ಸಾಕಿದ್ರೆ ನಮ್ಮ ತಮ್ಮದವರು ನಮ್ಮ ತಂಗಿದವರು ನಮ್ಮ ತಾಯಿ ಖುಷಿ ಬಿದ್ದರೆ ಸತ್ತ ನಮ್ಮ ತಾಯಿನ ಕುಂಡೆ ತೊಳಕ್ಕೆ ಬರಲಿಲ್ಲ. 3 ತಿಂಗಳ ಕುಂಡೆ ತೊಳೆದು ಅವ್ರಿವ್ರು ನೋಡೋಪಾಟಿಗೆ ಎತ್ತಿಕೊಂಡು ಬಟ್ಟೆಗಳು ಹಿಂಡಿ ಅಲ್ಲ ಎಲ್ಲ ಹಾಕಿದ ಸಲುವಾಗಿ ನನಗೆ ಭಗವಂತ ಇಲ್ಲಿಗೆ ಅರ್ಧ ರೊಟ್ಟಿ ಕೊಟ್ಟಾನ. ನಮ್ಮ ತಾಯಿದ್ದು ಇದೆಲ್ಲ ಅನ್ನ. ಈಗ ನಿಮ್ಮ ಮಕ್ಕಳು ಎಲ್ಲ ನೋಡಿ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ರಿ, ದನಗಳು ಬೇಕಂತೀರ, ಮನೆಯಲ್ಲಿ ದನಗಳು ಇರ್ಬೇಕಾ? ಇರ್ಬೇಕ್ರಿ. ದನ ಇರ್ಲಕ್ಕ ನನ್ನ ಜೀವನ ನಿದ್ದೆ ಬರೋದಿಲ್ಲ. ಒಂದು ಹಾಡು ಇರ್ಲಿಕ್ಕರ ನಿದ್ದೆ ಬರೋದಿಲ್ಲ. ಕೋಳಿ ಇರ್ಲಿಕ್ಕರ ನಿದ್ದೆ ಬರೋದಿಲ್ಲ. ನನಗೆ ಈಗಾದ್ರೆ 10 ನಾಯಿಗಳು ಇದಾವೆ ನನ್ನ ಮುಂದೆ. 10 ನಾಯಿಗಳು ನನ್ನ ಮನೆ ಸುತ್ತ. ಬೇರೆ ನಾಯಿ ಬಂದು ನನ್ನ ಮನೆ ನಾಯಿಗೆ ನಮ್ಮ ಕೋಳಿನ ಮುಟ್ಟಕ್ಕಾಗೋದಿಲ್ಲ. 4 ಬೆಕ್ಕು ಇದಾವ ಮನೆಗೆ, ಅವಕ್ಕೆ 1 ಲೀಟ್ರ್ ಹಾಲು ಹಾಕ್ತೀನಿ. ಎಲ್ಲ ಜೀವನ ನನ್ನಲ್ಲಿ ಇರ್ಬೇಕ್ರಿ. ಎಲ್ಲ ಜೀವಿಗಳು ಬೇಕು ನನಗೆ, ಬೇಕು ಬೇಕು. ಅಷ್ಟು ಕಷ್ಟಪಟ್ಟು ನಾನು ಭಗವಂತ ನನಗೆ ಈಗ ಅರ್ಧ ರೊಟ್ಟಿ ಕೊಟ್ಟಾನ. ನನಗೆ ಅರ್ಧ ರೊಟ್ಟಿ ಕೊಟ್ಟಿದ ಸಲಿಗೆ ನನ್ನ ಮಗ ಒಬ್ಬನು ಕರೆಂಟು ರೈಲ್ವೆ ಕಟ್ಟೆ ಬಿದ್ದ ಮೇಲೆ ರೈಲ್ವೆ ಕಟ್ಟಿಗೆ ಹೋಗಿ ದನ ತಿರ್ಕೊಂಬಾಕು ಹೋಗಿ ಕರೆಂಟ್ ಬಿದ್ದು ಸತ್ತ. ಅವನು ಸದ ಇಬ್ಬರು ಗಂಡು ಹುಡುಗರು ಇಬ್ಬರು ಹೆಣ್ಣು ಹುಡುಗರು ಇದ್ದರು. ಅವ್ರನ್ನ ಯಾರ ಮನೆ ಪಾಡಿಗೆ ಅವ್ರು ಕೊಟ್ಟರೆ ನನ್ನ ಗಂಡು ಮಗನಿಗೆ ದೊಡ್ಡವನಿಗೆ ಅವನ ದೊಡ್ಡವನು ಸಣ್ಣವನು ಸತ್ತ ಮ್ಯಾಗ 18 ವರ್ಷದವನಿಗೆ ಲಗ್ನ ಮಾಡಿದೆ. ಈಗ ತಂದೆ ಯಾರೋ ಮಗ ಯಾರೋ ಭಂಗ ಬಂದಾರ, ಮಕ್ಕಳು ಬೆಳೆದ್ಬಿಟ್ಟಾರ. ಈಗ ಬಂದಿದ್ದವನು ದೊಡ್ಡವನು, ಸಾಲಿಗೆ ಹೋಗಿ ಹುಡುಗರಿಗೆ ತಾಳಿ ಕಟ್ಟಿ ನನಗೆ ಮಡಿಗೆ ಮಾಡಕ್ಕೆ ಬೇಕಲ್ಲ. ನಾನು ಎಲ್ಲ ಅನುಭೋಗ ಮಾಡೀನ್ರಿ, ಲಗ್ನಗಳು, ಮಾಸ್ಟ್ರು ಅಡುಗೆ ಮಾಸ್ಟರ್ ಆಗಿನಿ, ಡಾಕ್ಟ್ರ್ ಓಡಿಸಿನಿ. ಅನ್ನದಾಗ ಒಂದು ಕೈ ಹಿಡಿದು ಅನ್ನ ಕುದ್ದದ ಇಲ್ಲ ಅಂತ ಕೈ ಹಿಡಿದು ಹಿಂಗ ತಿರುವಿನಿ ಒಂದು ಕೈಲಿ. ಎಣ್ಣೆ ಕಾಸಿದ ಅದ್ರಾಗ ಉಂಗ್ರ ಬಿದ್ದರೆ ಸತ್ತ ಉಂಗ್ರ ತೆಗೆದಿನಿ ಎಣ್ಣೆ ಅದ್ರಾಗ. ಸುತ್ತ ನಕ್ಕಳ್ಯಾಗ ಹೆಸರಾಗಿ ಬಂದೇನ್ರಿ. ಈಗೇನಂದ್ರೆ ನನಗೆ ದೇವರು ಭಗವಂತ ಎಲ್ಲ ಕೊಟ್ಟದಾರ. ಬಳ್ಳಾರಿ DC ಸತ್ಯ ಬಂದಿದ್ದ, 10 ಸತ್ಯ ಬಂದು ASI ಬಂದಿದ್ದ, ಬಳ್ಳಾರಿಲಿದ್ದ ಬಂದು ನನಗೆ ಸನ್ಮಾನ ಮಾಡಿಬೋದಿದ್ದೀರ. ಈಗ ನೋಡ್ರಿ, ಈಗ ಒಂಥರ ನೀವು ದೈವಿ ಭಕ್ತರು ಅಥವಾ ಸ್ಪಿರಿಚುವಲ್ ಬಂದ್ಬಿಟ್ಟಿದೆ ನಿಮ್ಗೆ ಈಗೆಲ್ಲ. ದೇವ್ರ ಬಗ್ಗೆ ಬಹಳಷ್ಟು ಒಂದು ನಂಬಿಕೆನ ಇಟ್ಕೊಂಡು, ಬಹಳಷ್ಟು ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಮಂದಿಗೆಲ್ಲ ಹೇಳೋದು ಕೇಳೋದು ಎಲ್ಲ ಮಾಡ್ತಾ ಇರ್ತೀರಿ. ಜನ ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮ ಹತ್ರ? ನಮ್ಮಲ್ಲಿಂದ ಬೆಂಗಳೂರು, ಬೊಂಬೈ, ಪೂನೆ, ಹೈದರಾಬಾದ್, ಕಡಪ, ವಿಜಯವಾಡ, ತಿರುಪತಿ, ಈ ಕಡೆ ದೇವದುರ್ಗ, ಹೊಸಪೇಟ, ತಿನ್ ಮನಲ್ಲಿದ್ದ ಲಾಸ್ಟ್ ರೀ ಈ ಕಡೆ. ಎಷ್ಟು ಸುತ್ತಾನ ಕಳೆ ಈ ಕಡೆ ಇಂದಪೂರು, ಕಡಿಮಟ್ಲ, ಈ ಕಡೆ ಕರ್ನೂಲು, ಸುತ್ತ ನಕಳಿಗೆ ಇಲ್ಲಿ ಬಡ್ಡೆ ಕುಂತಂಗೆ ಕುಂತೀನ್ರಿ. ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಅವ್ರು ಬಂದು ನಿಮ್ಮ ಅವರ ಕಷ್ಟ ಸುಖಗಳನ್ನು ನಿಮ್ಮ ಮುಂದೆ ಹೇಳ್ಕೊತಾರೆ. ಅವರು ಹೇಳ್ಕೊಂಡು ಅವ್ರಿಗೆ 1 ರೂಪಾಯಿ ಹಿಡ್ರಿಯಪ್ಪ ನನಗೆ ಯಾಕೆ ದುಡ್ಡು ಇಟ್ಟಿಲ್ಲ ಅಂತ. ಅವರು ಚಾರ್ಜ್ ಇರ್ಲಿಕ್ಕರೆ ನಾನು ಚಾರ್ಜ್ಗೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಆ ಸಲುವಾಗಿ ನನಗೆ ಶ್ರೀಮಂತ ಕೊಟ್ಟದ. ನಾನು ಸಾಯಂಕಾಲ ಮುಂಜಾನೆ 8 ಗಂಟೆಯಲ್ಲಿ ಕುಂತು ಸಾಯಂಕಾಲ 7 ಗಂಟೆ ತನಕ ಕುಂತರ ಸತ ನನಗೆ 1,000 ರೂಪಾಯಿ ಆಗೋದಿಲ್ಲ. ಇಡೋರು ಯಾರು, ಹೋಗೋರು ಯಾರು, ಯಾಕಪ್ಪ ನೀವು ಹಿಂಗೆ ಓದ್ತೀರಿ, ನನಗೆ 1 ರೂಪಾಯಿ ಹಿಡ್ರಿ ಅಂತಂದು ನನ್ನ ಬಾಯಿ ತೆರೆದು ನಮ್ಮ ಗುರುಗಳು ಹೇಳಬಾರ್ದು, ಹೇಳಬೇಡಪ್ಪ ಅವ್ರನ್ನ ಹೇಳಬೇಡಪ್ಪ, 1 ರೂಪಾಯಿ ಕೇಳಬೇಡ. ಅವ್ರಿಗೆ ಏನನ್ನ ಖರ್ಚಿಗೆ ಇಲ್ಲಕ್ರೆ ನೀನು ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸು. ಬುಧವಾರ ಆಯ್ತಾರ ಒಂದು 5 ಸೇರು ಅನ್ನ ಮಾಡಿ ಅವರಿಗೆ ಊಟ ಬಡಿಸಿ ಕಳಿಸ್ತೀನಿ. ಅಂದ್ರೆ ವಾರದಲ್ಲಿ 2 ದಿವಸ ಮಾತ್ರ ಬರ್ತಾರೆ ಇಲ್ಲಿಗೆಲ್ಲ? ವಾರದಲ್ಲಿ 2 ದಿವಸ ಕಂಟಿನ್ಯೂ ಬರ್ತಾರೆ. ಕಂಟಿನ್ಯೂ ಬರ್ತಾರೆ, ಕಂಟಿನ್ಯೂ ಬರ್ತಾರೆ, ಕಂಟಿನ್ಯೂ. ಇವತ್ತು ಇಲ್ಲಂಬದಿಲ್ಲ, ಕಂಟಿನ್ಯೂ ಬರ್ತಾರೆ. ನಮ್ಮ ಸಾಬರು ಬರ್ತಾರ, ಎಲ್ಲಾರು ಬರ್ತಾರೆ. ಈಗ ಒಕ್ಕಲ್ತನ ನೀವು ಸಣ್ಣವರಿದ್ದಾಗ ಹೇಗೆ ಮಾಡ್ತಿದ್ರಿ ಒಕ್ಕಲ್ತನ? ಈಗೇನು ಬದಲಾವಣೆ ಆಗ್ಯದ ಒಕ್ಕಲ್ತನದೊಳಗೆ? ಈಗೆಲ್ಲ ಈಗೇನಿಲ್ಲರಿ. ಅವಾಗ ನವಣಿ, ಸಜ್ಜೆ, ತೊಗರಿ ಇಷ್ಟ ಹಾಕ್ಕಂತಿದ್ವಿ, ಹೆಸರು, ಮೆಟ್ಟಿಗೆ ಎಲ್ಲ ಹಾಕ್ಕಂತಿದ್ವಿ. ಈಗ ಅದು ಎಲ್ಲ ಹೋಗ್ಬಿಟ್ಟವ. ಈಗ ಅಂದರೆ ನಾನು ನವಣೆ ಬೆಳೆಸಬೇಕು, ನವಣೆ ಗೋನ ಗೊಬ್ಬರಲ್ಲಿ ಬೆಳೆಸಿ ನಾವನ್ನ ಇದು ಮಾಡಿದ್ವಿ. 3 ಎಕರೆ ಮಾವಿನ ತೋಟ ಹಾಕಿನಿ, ಇಲ್ಲಿ 3 ಎಕರೆ ಮಾವಿನ ತೋಟ ಹಾಕಿನಿ, 6 ಎಕರೆ ಮಾವಿನ ತೋಟ ಹಾಕಿನಿ. ಈಗ ಇನ್ನು ಒಂದು 5 ಎಕರೆ ಮಾವಿನ ತೋಟ ಹಾಕ್ಬೇಕು, ಮುಂದಕ್ಕೆ ಹಾಕ್ಬೇಕಂತ ಪ್ರಯೋಗ ಐತಿ. ಅಲ್ಲಿ ಒಂದು ಬೋರ್ವೆಲ್ ಹಾಕಿ ನಾನು ಶಿವನು ಕೊಟ್ಟಾನ, ಅರ್ಧ ರೊಟ್ಟಿ ಕೊಟ್ಟಾನ. ನಾನು ಬಡವ್ರ ಮೇಲಿದ್ದ ಬೆಳೆದೀನಿ, ಬಡವನಂಗೆ ಇದ್ದೀನಿ. ನಾನೇನು ಶ್ರೀಮಂತನೂ ಇಲ್ಲ, ಬಡವನಂಗೆ ಇದ್ದೀನಿ. ನಾನು ಈಗಿನವರೆಗೆ ಈ ಜೋಪಡಿ ನನಗೆ ದೊಡ್ಡ ಸಂಪತ್ತು, ಅರಮನೆ. ಅದೇ ಅರಮನೆ ನನಗೆ, ಜೋಪಡಿ ನನಗೆ ಅರಮನೆ. ಅದೇ ಜೋಪಡಿಯಾಗಿ ನಾನು ಬಾಳೆ ಮಾಡೋದು. ನನಗೆ ಬಿಲ್ಡಿಂಗ್ ಕಟ್ಟಿಸ್ಬೇಕು, ಮನೆ ಅಂತ ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ಅಂಬೋದು ಅವಶ್ಯಕತೆ ನನಗೆ ಆಸೆಗಳೇ ಇಲ್ಲ. ನಾನು ಶಿವನ್ ಕೊಟ್ಟ ನಾ ಏನಲ್ಲೇ ಮಗನೇ, ನೀನು ನಾವು ಗುರುಗಳು ಅಂಬೋದ ಮೇಲೆ ಹೆಂಗಿರ್ಬೇಕಂತಂದ್ರೆ ಜೋಪಡಿಯಾಗಿರ್ಬೇಕಲ್ಲ ಮಗನೇ ಅಂತಂದ ನಾನು ನಮ್ಮ ಗುರು. ಅದೇ ಜೋಪಡಿಯಾಗೆ ಇದೀವಿ ನಾವು ಬಾಳೆ ಮಾಡಿಕಂತ. ಇದು ಈ ತಿನ್ನು ಯಾರು ಓಡಿಸ್ಯಾರ ಅಂದರೆ ದೇವದುರ್ಗದವರು, ಶಾಸಕಿರು ತಾಂಡದವರು, ಅವರು ತಿನ್ನು ಓಡಿಸ್ಯಾರ. ಅವ್ರದ್ದು ಸ್ವಲ್ಪ ಅವರಿಗೆ ಏನು ಗುರು ಪಡೆದೋ ಏನೋ, ಅವ್ರಿಗೆಲ್ಲ ಸುತ್ತ ನಾಕಳೆ ತಿರುಗಾಡಿ ಹೋಗಿದ್ರು. ಈ ಆಡು ಸತ್ತೆ ಅವರೇ ಮಲ್ಲದೇವ್ರ ಗುಡ್ಡದವರು ಕೊಟ್ಟಿದ್ದಾರೆ ನನಗೆ. ಅಂದರೆ ಇಲ್ಲಿ ಬಂದಂಥವರು ಅವರ ಮನಸ್ಸು ಒಂಥರ ಶಾಂತ ಆಗತ್ತೆ, ಮನಸ್ಸಿಗೆ ಒಂದು ಖುಷಿ ಆಗತ್ತೆ, ಅವರೆಲ್ಲ ಕೊಡ್ತಾರೆ. ಕೊಡ್ತಾರೆ ನನಗೇನು, ಅವ್ರನ್ನೇನು ಕೊಡ್ರಪ್ಪ, ನನಗೇನು ಸೊ ಇದು ಕೊಡ್ರಿ ಅದು ಕೊಡ್ರಿ ಅಂತ ಅಂಬೋದಲ್ಲ. ನಮ್ಮ ಮೈಲಪುರ ಮಲ್ಲಯ್ಯ ಸತ್ತೆ ಬಂದು ಹೋಗ್ಯಾನ ಭಗವಂತ. ಈಗ ನೋಡ್ರಿ ತಿಮ್ಮಯ್ಯ ಅವರೇ, ನೀವು ಈ ಒಂಥರ ದೈವಿ ಭಕ್ತಕ್ಕೆ ಬಂದ್ರಿ, ಸ್ಪಿರಿಚುವಲ್ ಅಂತಂದ್ರೆ ದೇವರ ಧ್ಯಾನ ಇವೆಲ್ಲ ಮಾಡ್ಬೇಕಂದ್ ನೀವು ಯಾವ ರೀತಿ ನಿಷ್ಠೆ ಇಟ್ಕೊಂಡು ಹೊಂಟಿರಿ, ಏನೇನೋ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀರಿ, ಹೇಗೆ ಹೋಗ್ಬೇಕು ಒಂಥರ ನಮ್ಮಲ್ಲಿ ಶಕ್ತಿ ಬರಬೇಕಾಗಿತ್ತು ಅಂತಂದ್ರೆ, ಸ್ಪಿರಿಚುವಲ್ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಯಾವ ತರ ನಾವು ನಡ್ಕೋಬೇಕಂತೀರಿ? ಶಿವ ತಾಯಿ ತೆಳಗ ತಂದೆ ಮೇಲೆ, ಆ ತಾಯಿ ತಂದೆನ ನೆನಪು ಮಾಡಿದ್ರೆ ಯಾವುದು ನಮಗೆ ಮರಣವೇ ಇಲ್ಲ. ಆ ಶಿವನ ಭಕ್ತಿ ಮೇಲೆ ನಾನು ನಡ್ಕಂತೀನಿ. ಶಿವ ಅಂತಂದು ತಾಯಿ ಅಂತಂದು, ನಮ್ಮ ತಾಯಿ ಅಂದರೆ ಭೂತಾಯಿ, ಮೇಲಿದ್ದನು ಶಿವನು. ಇವ್ರ ಧ್ಯಾನ ಅವ್ರದ್ದೇ ಧ್ಯಾನ ನನಗೆ, ಅವ್ರ ಧ್ಯಾನ ಬಿಟ್ಟು ಬದಲೆ ಧ್ಯಾನ ಇಲ್ಲ ನನಗೆ. ತಂದೆ ತಾಯಿನ ಬಿಟ್ಟು ಬದಲಕ್ಕೆ ನಾನು ಅಜ್ಜ ತೊಳೆಯೋಕೆ ಆಗೋದಿಲ್ಲ ನನಗೆ. ಅವರೇ ಇವೇ ತಂದೆ ತಾಯಿನೇ ದೈವಿ ಭಕ್ತರು, ದೈವಿ ಭಕ್ತರು. ಬೇರೆ ದೇವ್ರಿಲ್ಲ, ತಂದೆ ತಾಯಿನ ಬಿಟ್ಟರೆ ಬೇರೆ ದೇವ್ರು ಇಲ್ಲ. ಇಲ್ಲ ತಂದೆ ತಾಯಿನ ದೇವ್ರು ಇಲ್ಲ ನಮಗೆ. ತಂದೆ ತಾಯಿನ ಬಿಟ್ಟು ನಾನು ಮುಂದೆ ಅಜ್ಜ ಹಾಕೋದಿಲ್ಲ. ನಮ್ಮಪ್ಪ ಬಂದು ಎಲ್ಲ ಮಗನೇ ಸೂರ್ಯ ಹೊಂಟ ಪಟ್ಟಿಗೆ ಹಿಂಗಾತದ ನೋಡಲಿ ಕೆಲಸ ಅಂತಂದರೆ, ನನಗೆ ಸಪ್ನದಾಗ ಬಂದು ಹೇಳಿದ್ರೆ ಎಲೆ ನೀನು ಕಳ್ಳಿದ್ದಲೆ ಅಂತಂತ ಬೈದು ಬಿಡ್ತೀನಿ ಅವ್ರನ್ನ. ಇಂಥ ನಾನು ಧರ್ಮ ದೇವತೆಯಿಂದ ನಮ್ಮ ತಾಯಮ್ಮನ ಸಾಕ್ಷಿಯಿಂದ ಇಕ್ಕಿನ್ನ ನಾನು ಮಾಡಿಕೊಂಡು ಎಲ್ಲರನ್ನ ಅಂಜನೆಯನ್ನು ಎಲ್ಲರನ್ನ ಸೇವ ಮಾಡಿಕೊಂಡು ನಾ ದೇವ ದೈವದಲ್ಲಿಂದ ಓದ್ತೀನಿ ರೀ. ಈ ಸದ್ಯ ನಿಮ್ಮಲ್ಲಿ ಏನೇನು ಪ್ರಾಣಿ ಪಕ್ಷಿಗಳು ಏನೇನು ಇಟ್ಕೊಂಡ್ರಿ? ಎಲ್ಲ ನಿಮ್ಮ ಸುತ್ತಮುತ್ತ ಮನೆಯಲ್ಲಿ ದನಗಳು ಏನೇನು ಕಟ್ಕೊಂಡ್ರಿ ಸದ್ಯ ನೀವು? ಈ ಸದ್ಯಗ ಇಲ್ಲೇ ಇಲ್ಲೇ ಬಂದವ ನೋಡಿ 30-40 ಕೋಳಿ, ಜವಾರಿ ಕೋಳಿ. ಜವಾರಿ ಕೋಳಿ ರೀ, ಜವಾರಿ ಕೋಳಿ. ಏನು ಈಗ 9 ಮರಿ ಅಪ್ಸದ, ಅದನ್ನು ಮರಿನ ಮತ್ತೆ ತುಳಿತದ ಅಂತಂದು ಒಳಗೆ ಇಟ್ಕೊಂಡಿದ್ದೆ. ಈಗ ತಂದು ಗೂಡ್ನಾಗ ಒಪ್ಸ್ಬಿಟ್ಟೆ. ಈಗ ನನಗೆ ಯಾವುದು ನಾನೇ ತಿನ್ಬೇಕು. ಆಕಳು ಎತ್ತು ಆಕಳ ಏನಾದ್ರು ಕಟ್ಕೊಂಡಿರಿ? ಆ ಎತ್ತುಗಳು ನನಗೆ ಗೆಳೆ ಓಡೋರಿಲ್ಲ, ಆಕಳೊಂದು ಇಟ್ಕೊಂತೀನಿ. ಏನು ಓರಿದಾನಗಳು ಅಂದರೆ ನನಗೆ ಗೆಳೆ ಓಡೋರಿಲ್ಲ, ನನಗೆ ಬೇಕಲ್ಲ. ಅದ ಸಲಿಗೆ ನಾನು ಇದೇ ಕೋಳಿ ನರಿ ಮಾರಿ ಎಲ್ಲ ಇಷ್ಟೇ. ಇಲ್ಲಿ ನೋಡ್ರಿ ಎಲ್ಲರೂ ಊರಲ್ಲಿ ಮನೆ ಕಟ್ಕೊಂಡು ಊರಲ್ಲಿದ್ದಾರೆ, ಆದ್ರೆ ನೀವು ಸುಂದರವಾದಂತ ಜಾಗದೊಳಗೆ ಇಲ್ಲೇ ಹೊಲದಲ್ಲಿನೇ ಗುಡಿಸಲು ಹಾಕೊಂಡು 2-3 ಗುಡಿಸಲು ಹಾಕೊಂದಿರಿ, ಎಲ್ಲ ವ್ಯವಸ್ಥೆ ಇಲ್ಲೇ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲೇ ಇರ್ತೀರಿ? ಎಲ್ಲ ಇಲ್ಲೇ ಇರ್ತೀವಿ, ಎಲ್ಲ ಇಲ್ಲೇ ಇರ್ತೀವಿ, ಎಲ್ಲ ಇರ್ತೀವಿ. ದೊಡ್ಡತ್ತನ್ನ ರಾಯಚೂರು ಶಾಲೆಗೆ ಹೋತಾನ, ಸಣ್ಣವರು ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗ ಇಲ್ಲಿ ಊರ ಶಾಲೆಗೆ ಹೋತಾರ. ಈಗ ನಾನು ಓದಿದ್ದು ಕಾಕ ಕೀಕಿರಿ ಅಷ್ಟೇ. ಅಷ್ಟಕ್ಕೆ ಓದಿರಿ ನೀವು ಕಾಕಾ ಕೀಕಿ? ಕಾಕಾ ಕೀಕಿ ಅಷ್ಟೇ ಅಷ್ಟೇ. ನಾನು ಸೈನ್ ಓಡಿದ್ರೆ ಮತ್ತೆ ಯಾರು ಅರ್ಥ ಮಾಡಿಕೊಂಬೋದಲ್ಲ. ಓದಾಕ ಬರೆಯಕ ಬರ್ತದ? ಓದಕ್ಕೆ ಬರ್ತದ, ಓದ್ತೀನಿ. ಕನ್ನಡ ಓದೋದು, ಕನ್ನಡ ಓದೋದು. ನಾನು ಯಾಕೆ ಅವಾಗ ಶಾಲೆ ಕಲೀಲಿಲ್ವಾ ನಿಮ್ಗೆ ಕಲಿಸ್ಲಿಲ್ಲ ತಂದೆ ತಾಯಿ? ಯಾವಾಗ ರೀ ನಮ್ಮ ತಂದೆ ನಮ್ಮ ತಾತ ತೀರ್ಕೊಂಡ್ ಹೋಗ್ಬಿಟ್ಟ. ನಮ್ಮ ತಾತಗೆ ಯಾವುದೋ ಒಂದು ಕೆಡಕ್ ಕೆಲಸ ಮಾಡಿಬಿಟ್ರು ಲಂಗಸೋಳ ಮಕ್ಕಳು ನಮ್ಮ ಅಪ್ಪ ಕಕ್ಕನವರು. ನಮ್ಮ ತಾತ ಹೌ ಹೌ ಅನ್ಕೊಂತ ಒಂದು ಸತ್ಬಿಟ್ಟ. ಈಗ ನಮ್ಮಪ್ಪ ಹಿಂಗಾಗಿ ಒಂದು ವರ್ಷದೊಳಗೆ ನಮ್ಮಪ್ಪ ತೀರ್ಕೊಂಡ್ ಹೋಗ್ಬಿಟ್ಟ. ನಮಗೆ ಯಾರು ಹಿಂದೆ ಮುಂದೆ ಹೇಳೋರಿಲ್ಲ. ನಾವೇ ದೈವ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ಕೊಂಬೋದು. ನಮ್ಮಮ್ಮನ ಮುಂಜಾನೆ ಎದ್ದು ಕಾಲು ನೆನೆಸಿ ನಮ್ಮ ತಾಯಿನ ಕಾಲು ನಮಸ್ಕಾರ ಮಾಡ್ಕೊಂಡು ಮುಂದೆ ದಾರಿ ಹಿಡಿತಿದ್ದೆ. ನಾನು ಗೆಳವು ಹೊಡೆದ್ರೆ ಹಣ ಹಗ್ಗ ಇಲ್ಲ, ಕೊಳಕಣ್ಣಿಲ್ಲ, ಕೂರಿಗೆ ತಾಳ ಹೊಡೆದ್ರೆ ಇಲ್ಲ. ಇಲ್ಲಿ ಮಸ್ತಪುರದಾಗ ಸತ್ಯ ಹೊಡೆದು ಬಂದೀನಿ. ಜಾಲಿ ಮಂಚಾಗ ಸತ್ಯ ಮನುಷ್ಯನ ತೋಟದಾಗ ಹೊಡೆದು ಬಂದೀನಿ ಗೆಳವು. ಹಣ ಹಗ್ಗ ಇಲ್ಲ, ಕೊಳಕಣ್ಣಿಲ್ಲ, ಹಂಗೆ ಹೊಡೆದೇ ಹಂಗೆ ಹೊಡೆದೇನೆ. ಈಗಾದ್ರೆ ನಮ್ಮ ಊರಾಗ ಕೇಳ್ಕೊಳ್ರಿ, ತಿಮ್ಮಯ್ಯ ಎಂತತ್ತ 10 ಕ್ವಿಂಟಲ್ ಬರ್ತಿ ಅದೇ ಮಾಳೇಸಿನ ಗುಡಿ ಹತ್ರ ಕೊಳಕಣ್ಣಿ ಹಣಗ ಕಸ್ಕೊಂಡು ಹೋದ್ರು. ಮತ್ತೆ ಅವು ಎರೆಮಿಟ್ಟ ಮೇಲೆ ಹೆಂಗ ದಾಟಬೇಕು, ಎತ್ತು ಹೆಂಗ ಹೋಗ್ಬೇಕು, ಹೆಂಗ ದಾರಿ ಬರಬೇಕು. ಆ ರೈತರು ಸಿಟಿನಾಗ ಬಿಟ್ಟಾರ ಎತ್ತುಗಳನ್ನ. ಅಲ್ಲೇ ಪರಿಚಯ ಮಾಡ್ತಾರಲ್ಲ ಮಗನೇ ನೀನು ಕರ್ಣ ರಾಮ ಏನಪ್ಪ ಇದು ಅಂತ ತಂದಗಳಿಗೆ ಈಸ್ತಲಿಗೆ ಬಂದ್ಬಿಟ್ಟು ಎರಡು ಹತ್ತು ಬಂದು ಮುಮ್ಮಳೆ ಮಾಡ್ಕೊಂಡು ಬಂಡಿ ಒಂದು ಚೀಲ ಮುಂದೆ ಕೆಳ್ಕೊಂಡು ಕುಂತ್ಕೊಂಬಿಟ್ಟೆ ಸುಮ್ಮನೆ ಸೈಡ್ ಹಿಡ್ಕೊಂಡು ಹೋಗ್ತಿದ್ವು. ಅಷ್ಟು ಮಾತು ಕೇಳ್ತಿದ್ದೆ ನನ್ನ ಎತ್ತುಗಳು ನೆನಪಾಗಬಾರ್ದ್ರಿ, ನಾನು ಎತ್ತುಗಳು ನೆನಪು ಮಾಡಿಕೊಂಡ್ರೆ ಕಣ್ಣು ನೀರು ಬರ್ತಾವ. ಅಂತ ಎತ್ತುಗಳು ಹೊಡೆದ್ರಿ ನೋಡ್ರಿ, ಎತ್ತು ಎಷ್ಟು ನಿಮಗೆ ಪ್ರೀತಿ. ಎತ್ತುಗಳಂತಂದ್ರೆ ನಿಮ್ಮ ಜೀವದ ಗೆಳೆಗಳಿದ್ದಂಗೆ, ಅವರು ಗೆಳೆಯರು, ಜೀವದ ಗೆಳೆಗಳು ಎತ್ತುಗಳು ಅಂತಂದ್ರೆ ನೋಡ್ರಿ ಎಷ್ಟು. ನಮ್ಮ ಹಿಂದಿನ ರೈತರು ನೀವು ಆಡ್ತಕ್ಕಂಥ ಮಾತಿನ ಮೇಲೆ ಗೊತ್ತಾಗತ್ತೆ, ಎತ್ತಂತಂದ್ರೆ ನಮ್ಮ ಹೃದಯ ಇದ್ದಂಗೆ ಅಂತಕ್ಕಂಥದ್ದು. ಹಿಂದಕ್ಕೆಲ್ಲ ಈಗ ನೋಡ್ರಿ ಹಳ್ಳಿ ಎಲ್ಲ ಹೊರಲ್ಲಿ ಮನೆಗಳು ಏನಾಗ್ಬಿಟ್ಟಾವೆ, ಈಗ ಎತ್ತುಗಳಿರ್ಲಾರ್ದ ಮನೆ ಆಗಿದ್ದಾವೆ. ಎತ್ತೆಲ್ಲ ತೆಗೆದ್ಬಿಟ್ಟಾರೆ, ಬರೇ ಟ್ರ್ಯಾಕ್ಟರ್ಸು ಎಲ್ಲ ಅದರಿಂದ ಹೊಡಿತಾರೆ. ಆದರೆ ನಿಮ್ಮಂತ ಜನ ಎತ್ತು ಕಟ್ಟುವಂತವ್ರು ಬಹಳ ಕಡಿಮೆ. ಆ ತರ ಒಂಥರ ಎತ್ತಿನಂದು ಗೆಳೆಯರಿದ್ದಂಗೆ ಎತ್ತುಗಳು. ನಮ್ಮ ಭಾವನದಿಂದ ಯಾವಾಗ ನಮ್ಮ ಎತ್ತುಗಳು ಜೀವನ ಹೋಯ್ತು, ಈಗ ಹಿಂಗೆ ಅಪ್ಪ ಏ ಅಂತ ಕಾಳೆ ಹಾಡ್ಕಂತ. ಮತ್ತೆ ನಾನು ಎಮ್ಮೆಗಳು ಕೂಡ ಸತ್ಯ ಗೆಳೆ ಹೊಡೆದೇನ್ರಿ, ಎಮ್ಮೆಗಳಿಂದ ಸತ್ಯ. ಎಮ್ಮೆಗಳಿಗೆ ಸತ್ಯ ಕೊಳಕಣ್ಣಿಲ್ಲಾರ್ದಂಗೆ ಪಲ್ಗೊರ್ ಹೊಡೆದ್ರೆ ಪಳ ಪಳ ಪಳ ಹೆಗಲ ಮೇಲೆ ಬಾರ್ಕೊಲ್ಲಿ ಹಿಂಗೆ ಜಾರಿದ್ರೆ ಹಿಂಗೆ ಅಂದಗಳಿಗೆ ಫಡ ಅಂತ ಹೋಗಿರ್ತಿದ್ವು ಎಮ್ಮೆಗಳು. ನಾನು ಎಲ್ಲ ಕಷ್ಟಪಟ್ಟಿನ್ರಿ, ಸಣ್ಣಲ್ಲಿದ್ದು ಇದೇ ಕಷ್ಟಪಟ್ಟು ಕಷ್ಟಪಟ್ಟದಕ್ಕೆ ದೇವ್ರ ಒಂಥರ ನಿಮ್ಗೆ ಖುಷಿ ಕೊಟ್ಟಾನ. ಈಗ ಖುಷಿ ಭಗವಂತ ಕೊಟ್ಟನ್ರಿ, ನನಗೆ ಶಿವನು ಕೊಟ್ಟನ, ಎಲ್ಲ ಕೊಟ್ಟನ ನನಗೆ. ಈ ನೋಡ್ರಿ ತಿಮ್ಮಯ್ಯವ್ರ ತಮಗೆ ಈಗ ನೋಡ್ರಿ 75 ವಯಸ್ಸು, ಆದ್ರೆ ಆರೋಗ್ಯ ಪೂರ್ಣವಾಗಿದ್ದೀರಿ, ಯಾವ್ದು ನಿಮ್ಗೆ ರೋಗಗಳಿಲ್ಲ. ಏನು ಯಾವ ರೀತಿ ನಿಮ್ಮ ದಿನನಿತ್ಯ ಕಾರ್ಯಕ್ರಮ, ಏನೇನು ಊಟ ಮಾಡ್ತೀರಿ, ಹೆಂಗಿದ್ರೆ ಒಳ್ಳೇದಂತಿರ್ತಾವ ಆರೋಗ್ಯವಾಗಿ? ನಮ್ಗೇನಿಲ್ರಿ, ರೊಟ್ಟಿ ಬಿಳಿಜೋಳ ರೊಟ್ಟಿ ಅನ್ನ, ನಾವು ಆರ್ಕೆಮೀ ಅನ್ನ ಮಾಡ್ಕೊಂತೀವಿ, ರೊಟ್ಟಿ ಮಾಡ್ಕೊಂತೀವಿ ಆಯಿತು. ಕಾಯಿ ಪಲ್ಯ ಅಂದರೆ ನಾವು ಎಣ್ಣೆ ಒಡ್ಲಾರ್ದ ಕಾಯಿ ಪಲ್ಯ ತಿಂತೀವಿ. ಈಗ ಎಲ್ಲ ಹೊಲ್ದಾಗೆ ಹಾಕ್ಕಂತೀವಿ, ನಾವು ಎಲ್ಲ ಬೆಳೆಸ್ಕೊಂತೀವಿ. ನಾವು ಮನೆ ಪೂರ್ತಿ ನಾವೇ ಇದು ಮಾಡ್ಕೊಂತ ಊಟ ಮಾಡ್ತೀವಿ. ಒಟ್ಟು ಎಷ್ಟು ಜನ ಇದೀರಿ ಮನೆಯಲ್ಲಿ ಈಗ? ಎಷ್ಟು ಮಂದಿ ಜನ, ಎಷ್ಟು ಜನಗಳಿದ್ದೀರಿ ಮನೆಯಲ್ಲಿ? ಮನೆಯಲ್ಲಿ ನನ್ನ ಸೊಸೆ, ನನ್ನ ಮಗ, ಈಗ ನನ್ನ 3 ಮಕ್ಕಳು, 2 ಗಂಡು ಹುಡುಗ, 1 ಹೆಣ್ಣು ಹುಡುಗಿ. ಈಗ ಸೊಸೆ ಅಲ್ಲ, ಅದು ಮಗಳ ಸಂಬಂಧ. ನನ್ನ ಮಕ್ಕಳು ಇಬ್ಬರನ್ನ ಕೊಟ್ಟೀನಿ, ಮುಂಜಾನೆ ಹೋಗಿ ಬಿಟ್ಟು ಬಂದೀನಿ ನನ್ನ ಮಗಳಿಗೆ. ಆ ಹುಡುಗ ಸಣ್ಣ ತಾಯಿ ಸತ್ವಾಗಿ ಹುಟ್ಟಿದ್ದು ಕೂಸಿಗೆ, 3 ಮಕ್ಕಳು. ಅವನು ಸಣ್ಣ ವಯಸ್ಸಿನಾಗ ಅವನು ಗಾಡಿ ಅಲ್ಲಿ ಹೋಗಿ ಗುದ್ದಿಕೊಂಡು ಅವನು ಇದ ಮಾಡ್ಕೊಂಡು ಅವನು ಇದಾಗಿಬಿಟ್ಟ. ಅದೇ ಹುಡುಗಿನ ನಾವೇ ನೋಡ್ಕೊಂತೀವಿ. ಈಗ ಮುಖ್ಯವಾಗಿ ನಿಮ್ಮ ಒಕ್ಕಲ್ತನ ಹೆಂಗ್ ಸಾಗಿದೆ? ಒಕ್ಕಲ್ತನ ಯಾವ ರೀತಿಯದ? ಮೊದಲೇ ಹೆಂಗಿತ್ತು ಒಕ್ಕಲ್ತನ, ಈಗ ಹೆಂಗಿದೆ ಒಕ್ಕಲ್ತನ ನಿಮ್ದು? ಮೊದಲಿದ್ದಂಗೆ. ನಾವೇನು ಸರ್ಕಾರ ಗೊಬ್ಬರ ಹಾಕೋದಿಲ್ಲ, ಯಾವುದು ಎಣ್ಣೆ ಹೊಡೆಯೋದಿಲ್ಲ. ನಾವು ಎಣ್ಣೆ ಗೊಬ್ಬರಲ್ಲೇ ನಾವು ಬೆಳವಣಿಗೆ ನಾವು ಮಾಡ್ಕೊಂತೀವಿ ಅಷ್ಟೇ ನಮ್ಮದು. ಈಗ ನೋಡ್ರಿ ಈಗ ವಯಸ್ಸಾದ್ಮೇಲೆ ತಮಗೆ ಇತ್ತೀಚೆಗೆ ಈ ಒಂದು ಈಗ ಆದ್ರೆ ನಾ ಚೀಲ ನಾನು ಹಿಡಿದೇನಂತಂದ್ರೆ ನನ್ನ ಮಗ ಹಿಡಿಯೋಗು ಮಾಡ್ಯಾನ. ಹಿಂದೆ ಒಬ್ಬನ ಹಿಡಬಾರ್ದು ಚೀಲ, ಟ್ರಾಕ್ಟರ್ ಹೊಡೆದ್ರೆ ನೀವೇ ಚೀಲ. ಹಿಂಗ ಒಬ್ಬನ ತೋಳ್ಗೈಯಲ್ಲಿ ಹಿಡ್ಕೊಂಡು ಹೊಡೆತ ಹೊಡೆದ್ರೆ ಟ್ರಾಲಿಗೆ ಹೋಗ್ಬೇಕು ಚೀಲ. ಇನ್ನವರೆಗೆ ಈಗಾದ್ರೆ ಶಕ್ತಿ ಇದೆ ನಿಮ್ಮಲ್ಲಿ, ನನ್ನಲ್ಲಿ ಅಷ್ಟು ಧೈರ್ಯ ಐತೆ, ಸಕ್ಕರೆ ಶಕ್ತಿ ಐತಿ, ನಿನಗೆ ಭಕ್ತಿರ ನನಗೇನೆಲ್ಲ ಕುಸ್ತಿ ಕರಾಟೆ ಬಡಿ ಸಾಧನ ಎಲ್ಲ ಮಾಡಿರಿ, ಕುಸ್ತಿ ಕರಾಟೆ ಎಲ್ಲ ಮಾಡಿವ್ರಿ, ಎಲ್ಲ ಮಾಡಿ ಇಲ್ಲಿ ಭಗವಂತ ಎಲ್ಲ ಧ್ಯಾನ ಮಾಡಿಕೊಂಡು ಕಷ್ಟ ಕಾಲದಾಗ ಯಾಕೆ ಇದೆಲ್ಲ ಇದು ಮಾಡಬೇಕು, ನಾವೆಲ್ಲ ಬಡತನಲ್ಲೇ ಬೆಳೆದೀನಿ ನೋಡ್ರಿ, ಕಷ್ಟಪಟ್ಟು ಬೆಳೆದ್ರಿ, ಕಷ್ಟಪಟ್ಟೇ ಬೆಳೆದೀನಿ, ಈಗಲೇ ಸಣ್ಣ ಚಿಕ್ಕ ವಯಸ್ಸಲ್ಲಿದ್ದ 18 ವರ್ಷ ಆಂಧ್ರದವ್ರಲ್ಲಿ ಸಂಬಳ ಬರೀ ಊಟಕ್ಕೆ ಬದುಕಿನ್ರಿ, ಊಟಕ್ಕೆ ದುಡಿದ್ರೆ ಬರೀ ಅವ್ರತ್ತೆ ಕೆಲಸ ಮಾಡಿರಿ, 1 ವರ್ಷ ಊಟಕ್ಕೆ ದುಡಿದ ಮೇಲೆ 200 ರೂಪಾಯಿ ಕೊಟ್ಟಾರೆ ನನಗೆ, 200 ರೂಪಾಯಿ 200 ರೂಪಾಯಿ ಕೊಟ್ರೆ 500 ರೂಪಾಯಿಗೆ 1 ವರ್ಷ ದುಡಿದೀನಿ, ಆ ಕಾಲ ಕಷ್ಟ ಈ ಕಾಲದವ್ರು ಮಾಡೋದಿಲ್ರಿ, ಮಾಡೋದಿಲ್ಲ, ಎರಡನೇ ಕೋಳಿ ಕೂಗ ಪಟ್ಟಿಗೆಲ್ಲ ಗೆಳವ ಹೋಗಿ ಹೊಲ್ದಾಗ ಹೋಗಿ ಸೇರ್ಬೇಕು, ಅಷ್ಟು ನಮ್ದು ಶಕ್ತಿ ಇರ್ತದ. ಈಗ ನೋಡ್ರಿ, ಈಗ ಒಂದು ನಿಮಗೆ ಸ್ಪಿರಿಚುವಲ್ ಬಂದಿದೆ, ದೈವಿ ಭಕ್ತರಾಗಿದ್ರಿ, ಏನ್ ಜನ ಕಷ್ಟಪಟ್ಕೊಂಡ್ ಬರ್ತಾರೆ, ಏನ್ ಕೇಳ್ತಾರತ್ತ ನಿಮ್ ಹತ್ರ ಬಂದು ಏನ್ ಕೇಳ್ತಾರೆ? ಏನ್ ಕೇಳ್ತಾರ್ರಿ, ಈಗ ಮಕ್ಕಳು ಆಗ್ಬೇಕಂತಂದು ಮಕ್ಕಳೆಲ್ಲಪ್ಪ ಮಕ್ಕಳಾಗಿಲ್ಲ ಅಂತ ಬರ್ತಾರ, ನಾವು ಅಣ್ಣ ತಮ್ಮರು ಗುದ್ದಾಡ್ತೀವಪ್ಪ ಗುದ್ದಾಡ್ಲಾದಾಗ ಮಾಡ್ರಿ ಜಗಳ ಬಂದದ ಅಂತ ಬರ್ತಾರ, ಈಗ ಗುದ್ದಾಡ ಬರ್ದಲ್ಲಿ ನೀವು ಮಾಡ್ಕೊಂಡು ತಿನ್ಕೊಂತ ಹೋಗ್ರಿ ಸರ್ ಮಸ್ಟ್ನಾಗಿಡ್ರಿ ಅಂತಂತೀವಿ, ಎಲ್ಲ ಏನೋ ಸುಸ್ತಿಯಾಗಿ ಬಂದದ, ಯಾರನ್ನ ಏನನ್ನ ಮಾಡಿದ್ದಿದ್ರೆ ಅದನ್ನ ಇದು ಮಾಡಿಕಾಸಿ ಇದು ಮಾಡಿಬಿಡ್ತೀವಿ, ಎಲ್ಲ ಒಳ್ಳೇದು ಮಾಡಿ ಕಳಿಸ್ತೀನಿ, ನನ್ನಲ್ಲಿ ಕೆಟ್ಟದಂತಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ, ಕೆಟ್ಟ ಕೆಲಸ ಅಂದ್ರೆ ನಾನು ಚಡ್ದು ಬಿಡ್ತೀನಿ. ಈಗ ನೀವು ನೋಡಿ, ನಿಮ್ಮ ಆರೋಗ್ಯಕರವಾದಂತ ಜೀವನ ಇಷ್ಟೆಲ್ಲ ಆರೋಗ್ಯ ಪೂರ್ಣವಾಗಿದ್ರಿ, ಎಷ್ಟು ಹೊತ್ತು ಊಟ ಮಾಡ್ತೀರಿ? ನಾವು ಸಣ್ಣಲ್ಲಿದ್ದ ಕಷ್ಟನೇ ಐತ್ರಿ ನಮ್ಗೆ, ಸಣ್ಣಲ್ಲಿದ್ದ ಕಷ್ಟನೇ ಐತಿ, ಊಟ ಎಷ್ಟು ಹೊತ್ತು ಮಾಡ್ತೀರಿ ನಿಮ್ಮ ಆರೋಗ್ಯವಾಗಿ ನೋಡ್ರಿ? 75 ಮಾಡ್ತೀವಿ, 2 ಕಷ್ಟ ನಾವು ಸಣ್ಣಲ್ಲಿದ್ದ ಕಷ್ಟನೇ, ಅದೇ ಭಗವಂತ ಅದೇ ಅರ್ಧ ರೊಟ್ಟಿ ಸಿಕ್ಕದ ಅದೇ ಅರ್ಧ ರೊಟ್ಟಿ ಮೇಲೆ ಬೆಳ್ಕೊಂತ ಹೋಗ್ತೀವಿ. ಏನು ಹೇಳ್ತೀರಿ ಈಗಿಂದು ಜನಾಂಗ, ಈಗಿನ ಮಂದಿ, ಈಗಿಂದು ಅವಾಗಿಂದೆಲ್ಲ ನೋಡಿಬಿಟ್ರೆ ನಿಮಗೇನು ಬದಲಾವಣೆ ಅನಿಸ್ತಾ? ಅವಾಗೆಲ್ಲ ನೀವು ಸಣ್ಣರಿದ್ದಾಗ ಹೆಂಗಿದ್ರು, ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ಅವರೆಲ್ಲ ಹೆಂಗಿದ್ರು, ಈಗಿನ ನಡವಳಿಕೆಗಳು ಹೆಂಗದವೆ? ಇದೇ ಅದೇ ಬಡತನಲ್ಲೇ ಬೆಳೆದಿವಿ ರೀ, ಅದೇ ಬಡತನಲ್ಲೇ ಬೆಳೆದಿವಿ ನಾವು, ಆ ಶೂನ್ ಮೇಲಿದ್ದೇ ಇದು ಮಾಡಿವಿ ಅಷ್ಟ ನಾವು. ಇದೇ ಅಂದ್ರೆ ಈಗೇನು ನೀವು ನೋಡ್ರಿ, ಭಾಳ ಕಷ್ಟಪಟ್ರಿ ಅಂತೇಳಿ ಈಗ ಸುಖವಾಗಿ ವಯಸ್ಸಿನಲ್ಲಿ ಸುಖವಾಗಿದ್ದೀರಿ? ಈಗ ಭಗವಂತ ಕೊಟ್ಟನ ಸುಖವಾಗಿ ಐತಿವಿ, ಅದನ್ನ ಕೆಟ್ಟ ಕೆಲಸ ಅದು ಮಾಡಕ್ ಬರ್ತಾರಲ್ಲ, ಮೊದಲು ಹೊರಗೆ ಓದ್ತಿರೇ ನಿಮ್ಗೆ ಬದುಕಿ ಬೆಳ್ಳೆ ಅಂತಂತೀನಿ, ಬೇಸ್ ಮಾಡ್ಕೊಂಡು ತಿನ್ನೋದು ನೋಡ್ಕೊಳ್ರಿ, ಎಲ್ಲ ದುಡ್ಕೊಂಡು ತಿನ್ನೋದು ನೋಡ್ಕೊಳ್ರಿ, ಕಷ್ಟಪಡೋದು ಕಳ್ಕೊಳ್ರಿ, ಯಾರದನ್ನ ಒಂದು ಒಬ್ಬನ ಮಾಡ್ಕೊಂಡು ತಿಂತಾನಂದ್ರೆ ಅವ್ರನ್ನ ಮಾಡ್ಕೊಂಡು ಖುಷಿ ಪಟ್ಟು ನೀವುಗೂ ಕಷ್ಟಪಡ್ರಿ, ಅದು ನನಗೆ ಕರ್ತವ್ಯ, ನಾನು ಮಾಡಿಬಿಡ್ತೀನಿ. ಒಳ್ಳೇದು ತಿಮ್ಮಯ್ಯವ್ರೆ, ನಿಮ್ಮ ವಿಚಾರ ಇದುವರೆಗೆ ಸಾಕಷ್ಟು ವಿಚಾರ ಹಂಚಿಕೊಂಡಿದ್ದೀರಿ, ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರ ನಿಮಗೆ ಧನ್ಯವಾದಗಳು ರೀ. ನಮಸ್ಕಾರ ರೀ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ತಿಮ್ಮಯ್ಯ ಅವರ ಕೃಷಿ ಮತ್ತು ಜೀವನದ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಜನಪದ ಸಂಗೀತದಲ್ಲಿ ಕೇಳಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ ಗೊರವರ ಪದಗಳು. ನಮ್ಮಪ್ಪ ಜೀವಳು ಮಲ ಮಹಿಕಾರ ಹುಟ್ಟಿರದು ಉತ್ತರ ದೇಶ ಬೆಳೆದದು ಕತ್ತಲ ರಾಜ್ಯ ನೆಲೆಗೊಂಡದು ಏಕಾಂಗಿ ಮಲ ಶಿವ ಏಕಾಂಗಿ ಮಲ ಒಳಗೆ ನೆಲೆಗೊಂಡು ಕುಂತೂರು ಮಠಮನ ಸೇರಿ ಪಂಚೋದೇಕ್ಷವಾಗಿ ಪರನಾರ್ಗ ಶೋಧ್ರವಾಗಿ ಎಣ್ಣೋ ಮಣ್ಣೋ ಏಳನ್ನು ಕರೀತಲ ಜಾತಿ ಕಣ್ಣೆತ್ತಿನ ಹೊಡಿಲ ಮಾದೇವ ಅಯ್ಯ ಮೂಡಾಲ ಗಿರಗ ವೈತಾರಪ್ಪ ಮಹಿಕಾರ ಕಾಲದಲ್ಲಿ ನಮ್ಮಪ್ಪಾಜಿ ಓಳಮಲ ಮೈಕಾರ ಆ ಕೆಟ್ಟ ಮುಂಡವನ್ನುಣಸಬಿ ಉನ್ ಕಾಳಗ ಬಾಳ ಬಡತ ಅನುಬಂಧ ಹೋಗ್ಬಿಟ್ಟು ತಿನ್ನ ಇಟ್ಟು ಬೆಲವಾಗಿ ಕುಡಿ ಅಮಲಿ ಪಾಯಸವಾಗಿ ಗಂಡ ಎಡ್ತಿರಿಬ್ರಿಂದ ಒಂದು ಬಟ್ಟೆ ಆಗೋಗ್ಬಿಟ್ಟು ಶಿವನೇ ಒಂದೊರ ಉಲ್ಲಿ ಕಿತ್ಕೊಂಬಂದು ಕೌದಳ್ಳಿ ಸೋಮಾರ್ ಪ್ಯಾಟ ಬೀದ ಒಳಗೆ ಒಂದುಡ್ಡು ಮಾರ್ಬಿಟ್ಟು ಶಿವ ಎರಡು ಕಾಸ ಗಂಡ ಎಡ್ತಿರಿಬ್ರು ತಿನ್ಕೊಂಡು ಎರಡು ಕಾಸಗ ಮಡ್ಡಿ ಧೂಪ ತಕ್ಕಂಡು ಮಾದೇವ ಮಾದೇವ ಲಂದಾಳಪ್ಪ ಮಾದೇವ ಅಪ್ಪನವನ ಏಳಮಲ ಮಹಿಕಾರ ಮಾದೇವ ನನ್ನ ಬಡಸ್ಥಾನ ಬಯಲು ಮಾಡಿ ಸಿರಿಸ್ತಾನ ಕೊಡಪ್ಪ ಅಂತ ನೆನೆ ಆ ಕಾಲದಲ್ಲಿ ಆ ಕೆಟ್ಟ ಮುಂಡವನ್ನುಣಸಬಿ ಅವನ ಕಾಳಮ್ಮನ ನಿಜ ನೋಡ್ಬಿಟ್ಟು ಮಹಿಕಾರ ಮಹಾದೇವ ಏಳು ಮಂದಿ ಸ್ವಸ ಏಳು ಮಂದಿ ಗಂಡು ಮಕ್ಕ 30 ಮಂದಿ ಮೊಮ್ಮಕ್ಕ ಅಷ್ಟೇ ಸೂರ್ಯ ಕೊಟ್ಟವನಪ್ಪ ಅಷ್ಟೈ ಸುರಿ ಸಿರಿ ಸಂಪತ್ತು ಭಾಗ್ಯ ಕೊಟ್ಟಂತ ಕಾದಲಿ ಆ ಕೆಟ್ಟ ಮುಂದೆ ಕಾಳಮ್ಮನಿಗೆ ಗಂಧ ತೊಟ್ಟಿ ಗಾಜಿನ ತೊಟ್ಟಿ ವಜ್ರ ತೊಟ್ಟಿ ಒಳ ತೊಟ್ಟಿ ಅಪ್ಪರಂಜಿ ತೊಟ್ಟಿ ಏಳಟ್ಟಿ ಕಟ್ಟಿಸ್ಲಂತೆ ಶಿವನ ರಾಮ ಲಕ್ಷ್ಮಣ ನಾವು ಎರಡು ಕಣಜನ ತುಂಬಲಂತೆ ಅಷ್ಟು ಭಾಗ್ಯ ಕೊಟ್ಟವರಪ್ಪ ರಾಜಮ್ಮ ಭದ್ರಾಜಮ್ಮ ಸುವರ್ಣಮ್ಮ ಅಂತ ಏಳು ಮಂದಿ ಸೊಸರ ಭಾಗ್ಯ ಕೊಟ್ಟಂತೆ ಇದಲ್ಲದೆ ಕೆಟ್ಟ ಮುಂಡವನ್ನುಣಸಬಿ ಅವನ ಕಾಳಮ್ಮ ಬಾಣದ ಕೆಬ್ಬ ಒದ್ದಲೆ 330 ಗಂಟೆಗೆ ಎಳ್ಳು ಬೆಳೆದ್ರ ಆಶೆ ಹಾಕೊಂಡು 27 ಕಚ್ಕೊಂಡು ಹೋಯ್ತೆ ಅಂದ್ಬಿಟ್ಟು ಉಣಸಾಕೆಂಡ ಬೆಜ್ಜಲ್ ಕೆಂಡ ಕಗ್ಲಿ ಕೆಂಡ ಮೂರ್ ಜಾತಿ ಕೆಂಡ ತಂದು ಏಳು ಕಣದ ಬಳಸ ಬಿಟ್ಕೊಂಡು 27 ಕಚ್ಕೊಂಡು ಹೋಗೋದು ಕಣ್ಣಾರ ಕಂಡದೆ ಒಂದು ಉಂಟ ಆದ್ರೆ 27 ತಲಾ ಬುಂಡ ಜಬ್ಬ ಹಾಕ್ಬಿಟ್ಟು ಎಳ್ಳು ಕಿತ್ತೂರು ಆಸೆ ಕಿಡ್ತಿರಂತೆ ಅಷ್ಟು ಭಾಗ್ಯ ಕೊಟ್ಟವರಪ್ಪ ಕಾಲದಲ್ಲಿ ಕೆಟ್ಟ ಮುಂಡವನ್ನುಣಸಬಿ ಅವನ ಕಾಳಮ್ಮನಿಗೆ ಮಾದೇವ ಕೊಟ್ಟಂತ ಐಶ್ವರ್ಯ ಹೋಗಿ ಅವಳ ಕಣ್ಣಿನ ರಪ್ಪ ಮ್ಯಾಲ ಹಿಡಿದು ಬಿಡುತ್ತಂತೆ ಮೂಡ ಗಾತ್ರ ದೊಳ್ಳ ಮುರಿದು ಮುಕ್ಕಾಲು ಮಂಚದ ಮ್ಯಾಲ ಮಡಿಬಿಟ್ಟು 16 ಮೊಳ ಸೀರೆ ತಂದು ಒಂದೇ ಸುತ್ತು ಸುತ್ತಕೊಂಡು ಕೌದಳ್ಳಿ ಬೀರದೆ ಅವ್ರ ಜಗ ಜಪ್ಪು ಸತ್ಕ ತಂದು ನೆಳ್ಳು ಮಾಡಿಸ್ಕೊಂಡು ಅಹಂಕಾರದಲ್ಲಿ ಮನಗವಳಲ್ಲ ಕಾರದಲ್ಲಿ ಮನಿಗಿರ ಅಂತ ಕಾಲದಲ್ಲಿ ಮಹಿಕಾರ ಮಹದೇಶ್ವರ ಅಯ್ಯಯ್ಯೋ ಶಿವ ಶಿವ ಗುರುವೇ ಗುರುಪಾದವೇ ಮ್ಯಾಲ ಕೆಳಗಲ್ಲುಡ್ದಂತ ನರ್ವಾನ್ರ ನೆಂಬಾರದು ದರ ಮ್ಯಾಲ ಮೆಚ್ಚಬಾರದು ಭೂಮಿ ಮ್ಯಾಲ ಬರಸ್ತಾ ಅಲ್ಲಿ ಬಂದಾಗ ಮಾದಪ್ಪ ಅಂತರ ಐಶ್ವರ್ಯ ಕೊಟ್ಟ ಕಾಲಕ್ಕೆ ಒಂದು ಕಾಸನ್ ಧೂಪ ಬೇಸಕ್ಕ ಅವ್ರ ಅನ್ನಡಿನ ಆಲ್ಗಲೇ ಕಡೆಲ್ವಲ್ಲ ಜಂಗೇನು ಪಾದ ಎತ್ತವನಪ್ಪ ಜಗದೊಡೆಯ ಮೂರ್ಕಣ್ಣಯ್ಯ ಮುದ್ದು ಮಹದೇಶ್ವರ ಮೂಳ್ಗಿರಿ ಮುದ್ದು ಮಾದಪ್ಪ ಕೆಟ್ಟ ಮುಂಡ ಒಂದೊಂದ್ಸಪ್ಪಿ ಒಂದು ಕಾಳಿ ಪಾದ ಆತೊಳೆಯ ಪಚ್ಚಕಲ್ಲಿ ಮ್ಯಾಲ ನಿಂತ್ಕೊಂಡು ಅರುಣ ಭಿಕ್ಷ ಗುರುನ ಭಿಕ್ಷ ಗುರುಧರ್ಮ ಕೋರಾಣ್ಯದ ಭಿಕ್ಷ ತಂದೆ ಕಲ್ಯಾಣದವ್ರ ಭಿಕ್ಷ ಅಂತ ಭಿಕ್ಷಾ ಸಾರನಂತೆ ದೇವ ಜಮ್ನವರು ಮಹದೇಶ್ವರನ ಕಣ್ಣು ಮಠಾರ ನೋಡ್ಬಿಟ್ಟು ಜಂಗೇನು ಪಾದ ಹಲಕವನಪ್ಪ ಮಲ್ಲಪ್ಪ ನವರ ಶಿವನಾಯ ಶಿವನೋ ಮಲ್ಲಪ್ಪ ನವರ ಶಿವನಾಯ ಹುಡುಗರ ಮಲ್ಲಪ್ಪ ನವರ ಶಿವನಾಯ ಮೂಡು ಬರುವ ಸೂರ್ಯನಾಗ ಶಿವನಾಯ ಬಳಗು ಬರುವ ಚಂದ್ರನಾಗ ಶಿವನಾಯ ನಾಲ್ಕು ಜನ ಮಡಿದ ಮ್ಯಾಲ ಶಿವನಾಯ ಸ್ವಾಮಿ ಮತ್ತು ಅಬ್ಬಳ ತರಬೇಕ ಶಿವನಾಯ ಹುಡುಗೇಳೆ ಮಲ್ಲಪ್ಪ ನವರ ಶಿವನಾಯ ಹುಲಿಯ ಚರ್ಮ ಹುಟ್ಟೆಗೊಂಡ ಶಿವನಾಯ ಗಾಜಾ ಚರ್ಮ ದರ್ಶಗೊಂಡ ಶಿವನಾಯ ಬಟ್ಟು ಭಂಡಾರ ತೆಗೆದ ಶಿವನಾಯ ಹಣಿಯ ತುಂಬ ದರ್ಶಗೊಂಡ ಶಿವನಾಯ ಸ್ವಾಮಿ ಗೊರವೈನ ಸತಾರ ತಾರೆ ಮಲ್ಲಯ್ಯ ನಡುಕಟೆ ಕಟ್ಟೆ ಶಿವರಾಯ ಕೆಂಡಗ ದಿಂಬ ಶಿವರಾಯ ಒಂದರಳ ಕಡ್ಡಿಲಿ ಬೆತ್ತ ಮಾಡಿ ಶಿವರಾಯ ಕಕ್ಕೆ ಕೈನ ಕಡ್ಗ ಮಾಡಿ ಶಿವರಾಯ ಹುರುದ ಕೈನ ಜಂಗ ಮಾಡಿ ಶಿವರಾಯ ಶುಂಡ ಕೈನ ಲಿಂಗ ಮಾಡಿ ಶಿವರಾಯ ದೇವನಳ್ಳಿಯಲ್ಲಿ ಭಿಕ್ಷ ಮಾಡಿ ಶಿವರಾಯ ಕುಂತುರ್ಲಿ ಕೋರಣ್ಯ ಮಾಡಿ ಶಿವರಾಯ ಮಾಲಂಗಿಲಿ ಮಜನ ಮಾಡಿ ಶಿವರಾಯ ತಳಕಾಡ ಪಳ ಚೌಡಲು ಬಂದ ಮಲ್ಲಯ್ಯ ಮಲ್ಲಯ್ಯ ದೇವ ಶಿವರಾಯ ಅಯ್ಯ ತಳಕಾಡ ಪಳ ಚೌಡಲು ಬಳಗ ಶಿವರಾಯ ಮೂರುಗಳಿಗೆ ಮೂರ್ತ ಮಾಡಿ ಶಿವರಾಯ ಹುಡುಕ್ತಾರ ಮಲ್ಲಪ್ಪ ನವರ ಶಿವರಾಯ ಪರ್ವತದ ಮಲ್ಲಪ್ಪ ನವರ ಶಿವರಾಯ ಹುಡುಕ್ತಾರ ಕೈಲಾಸ ಬಂದ ಪಲ್ಲಯ್ಯ ದೇವ ಶಿವರಾಯ ಅಯ್ಯ ಮುಡುಕ್ತಾರ ಕೈಲಾಸದಲ್ಲ ಶಿವರಾಯ ಪಾದ ತೊಳೆಯದು ಪಚ್ಚೆ ಕಲ್ಲ ಪರ್ವತಿ ಬಟ್ಟದೋಳು ಪಾರ್ವತಿ ಪರ್ವತಿ ನಾರಾದ್ರೆ ಒಡೆಯನ ಮಗಳ ಪರ್ವತಿ ನಶುವಂತ ಪಾರ್ವತಿ ಪರ್ವತಿ ರಾಜ ರಾಜದ ಮ್ಯಾಲ ಪರ್ವತಿ ಒಂದಾಡೆ ಕೊಂಡಾಡುತ್ತಾರೆ ಪರ್ವತಿ ಒಂದು ಗಾಳಿ ಕೊಂಡಾಡುತ್ತಾರೆ ಪರ್ವತಿ ಸತ್ಯ ನಾನು ನೋಡಲೇಬೇಕು ಶಿವರಾಯ ನಿಜವ ನಾನು ತಿಳಿಯಬೇಕು ಶಿವರಾಯ ಅಂತೇಳಿ ಮಲ್ಲಪ್ಪ ನೋಡು ಶಿವರಾಯ ವಾರಣ್ಯ ವಸಾರು ತಾನೆ ಮಲ್ಲಯ್ಯ ಕ್ವಾರಣ್ಯ ಸಾರಸುಪ್ತ ಕೇಳ್ಕೊಂಡು ಪಾರ್ವತಾದೇವಿ ನನ್ನ ಗಂಡ ಮಲ್ಲಯ್ಯ ಇಕ್ಕೇರಿ ಶಿವಗುರುಟೋಗರಲ್ಲ ಎರು 80 ಕೋಟಿ ಜೀವ ರಾಶಿಗಳ ನನ್ನ ಪಡಿಯಾಕ ಹೋಗರಲ್ಲ ಶಿವ ನನ್ನ ಗಂಡ ಇಲ್ಲೇ ದಾಳದ್ರೆ ಯಾರೋ ಕಾಣಿ ಶಿವ ಜಂಗುಮಪ್ಪ ಬಂದು ಭಿಕ್ಷಾ ಸಾರನಲ್ಲ ಮಡಿ ಮಾರ್ಗ ಮಾಡಿಲ್ವಲ್ಲ ಮೈಲ್ಗೆ ಬಟ್ಟಲಿ ಹೋಗಿ ಭಿಕ್ಷಾ ನೀಡ್ಬಿಟ್ರೆ ಬಾರಿ ಪಾಪ ಬಂದು ಹೋಗ್ಬಿಡ್ತೇನೆ ಬಿಟ್ಟು ಅವಳು ಪಟ್ಟೆ ಮಂಚ ಪಟ್ಟದವಳು ಪಾರ್ವತಿ ಪಾರ್ವತಿ ನನ್ನ ರಾತ್ರಿ ಮಡಿಯನ ಮಗಳು ಪಾರ್ವತಿ ದಾದಿರಿ ಗೌಡಿರಿ ಕರದಾಳಾದ ಪಾರ್ವತಿ ಬನ್ನೀರಮ್ಮ ಬನ್ನೀರಮ್ಮ ಗೌಡೀರ ವಾರಣ್ಯವ ನೀಡಿರಮ್ಮ ಗೌಡೀರ ಜನಗೌಡೀರ ಮಾತಿಗ ಕೇಳ್ಕೊಂಡು ದಾದಿರಿ ಗೌಡರು ಶಿವನೇ ಅವರು ಬೆತ್ತದ ಮೋರ ಎತ್ತೆ ಬಂಡ ಮುತ್ತು ಮುಗಳ ತುಂಬೆ ಕಂಡ ನಗಳ ತುಂಬೆ ಕಂಡ ಕೈ ದಲಿಯ ಮಡಿಗೆ ಬೆಜ್ಜಿಲ್ ಕೆಂಡ ಮಡ್ಡೆ ಮೊರದ ಮೇಲೆ ಇರಿಸೆ ಕೊಂಡ ಶೃಂಗಾರವಾದರೆಲ್ಲ ಎದ್ದೊಂದು ಗಳಗನೇನ ವೇರ